ಫಸ್ಟ್ ಹಾಲ್ ಕರೀಲಿಕ್ಕೆ ಬರ್ತಿರ್ಲಿಲ್ಲ, ಆಮೇಲೆ ಇಬ್ರು ಕುತ್ಕೊಂಡು ಹಾಲ್ ಕರಿತಾ ಇದ್ವಿ. ಆಮೇಲೆ ನಾನೇ ಒಬ್ಳೆ ಹಾಲ್ ಕರಿಯಕ್ ಶುರು ಮಾಡಿದೆ. ಫಸ್ಟ್ ನನಗೆ 1 ಲೀಟರ್ ಹಾಲ್ ಕರ್ಕೊಳಕ್ ಕಷ್ಟ ಪಡ್ತಾ ಇದ್ದೆ. ಆಮೇಲೆ ನಾನು 1 ಹಸುವಿಂದ 10 ಲೀಟರ್ ಹಾಲು ಕರಿಯಕ್ಕೆ ನಾನೇ ಕಲ್ತ್ಕೊಂಡೆ ಸರ್. ಇದರ ಜೊತೆಗೆ ಈಗ ಹಸು ಅಂತ ಹೇಳಿದ್ದು ಜರ್ಸಿನ ಅಥವಾ ನಮ್ಮ ಸ್ಥಳೀಯ ತಳಿ? ನಾಟಿ ಕ್ರಾಸು ಇದೆ ಸರ್, ಜರ್ಸಿ ಹಸುನು ಸಾಕಿದೀವಿ ಸರ್, ಆಮೇಲೆ ಅದರಲ್ಲೇ ನಾಟಿ ಹಸುನು ಸಾಕಿದೀವಿ ಸರ್. ಈ ಒಂದು ಕೊಟ್ಟಿಗೆ ನಿರ್ವಹಣೆಗೆ ಬಂದ್ರೆ ನೀವು ಯಾವ ರೀತಿಯಿಂದ ಕೊಟ್ಟಿಗೆ ಇದಕ್ಕೆ ಕಟ್ಕೊಟ್ಟಿದ್ದೀರಿ ಮೇಡಮ್ ಹಸುಗಳಿಗೆ? ಸರ್, ಕೊಟ್ಟಿಗೆಯಲ್ಲಿ ಅದು ಹುಲ್ ಹಾಕಕ್ಕೆ ಒಂದು ಜಾಗ ಇರುತ್ತೆ, ಆಮೇಲೆ ಅದು ಸಗಣಿ ಕಸ ತೆಗೆದ್ಬಿಟ್ಟು ಅದಕ್ಕೆ ತ್ಯಾಜ್ಯನೇ ಒಂದ್ ಕಡೆ ಇಡೋಕೆ ಒಂದು ಜಾಗ ಇರುತ್ತೆ, ಮೂಲೆಯಲ್ಲಿ ಇರುತ್ತೆ ಸರ್. ಅದು ಫಸ್ಟ್ ಆಫ್ ಆಲ್ ನಾವು ಹಸುಗಳನ್ನ ನೀಟಾಗಿ ಸ್ವಚ್ಛತೆಯಿಂದ ಇಟ್ಟರೆ ಹಸು ನೀಟಾಗಿರುತ್ತೆ, ಆರೋಗ್ಯವಾಗಿರುತ್ತೆ ಸರ್. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಚ್ಚಲು ತೊಳೆದ್ಬಿಟ್ಟು ಫಸ್ಟ್ ಹಾಲ್ ಕರಿಯೋದ್ರಿಂದ ಪ್ರಾರಂಭ ಮಾಡ್ತೀವಿ ನಾವು. ಫಸ್ಟ್ ಹಸುಗೆ ಹಿಂಡಿ ಇಡ್ತೀವಿ, ಹಿಂಡಿ ಇಟ್ಟ ಆದ್ಮೇಲೆ ಹಸುಗಳ ಹಾಲ್ ಕರಿಯಕ್ ಶುರು ಮಾಡ್ತೀವಿ. ಆಮೇಲೆ ಹಸುಗಳನ್ನ ಹೊರಗಡೆನೂ ಸಹ ತಗೊಂಡೋಗಿ ಕಟ್ಬೋದು ಬೇರೆ ಸ್ವಚ್ಛ ಜಾಗದಲ್ಲಿ, ಇಲ್ಲ ಅಂದ್ರೆ ಅದೇ ಜಾಗದಲ್ಲಿ ಇದ್ರೆ ಸಗಣಿನ ತೆಗೆದ್ಬಿಟ್ಟು ತೊಳೆದ್ಬಿಟ್ಟು ಮತ್ತೆ ಹಸುಗಳಿಗೂ ಸ್ನಾನ ಮಾಡಿಸ್ತೀವಿ. ಆವಾಗ ಮನೆ ಒಳಗಡೆ ತಿಗಣೆ ಆಗ್ಲಿ ಉಣ್ಣೆ ಆಗ್ಲಿ ಅದು ಬರೋದಿಲ್ಲ ಸರ್. ನಾವು ಡೈಲಿ ಕೊಟ್ಟಿಗೆನ ನೀಟಾಗಿ ಸ್ವಚ್ಛ ಮಾಡಿದ್ರೆ ಈ ಉಣ್ಣೆ ತಿಗಣೆ ಇವೆಲ್ಲ ಹಸುಗಳಿಗೆ ಆಗಲ್ಲ. ಆಮೇಲೆ ಹಸುಗಳಿಗೆ ಅವಾಗವಾಗ ಇಂಜೆಕ್ಷನ್, ಈ ಕಾಲುಬಾಯಿ ಜ್ವರದ್ದು ಈ ತರ ಇಂಜೆಕ್ಷನ್ಗಳನ್ನ ಕೊಡಿಸೋದ್ರಿಂದ ಹಸುಗಳು ಆರೋಗ್ಯವಾಗಿರುತ್ತೆ. ಈ ಮನೆ ಒಂದು ಇದು ಹಸುಗಳು ಈಗ ಕೊಟ್ಟಿಗೆಯಲ್ಲಿ ಕಟ್ಟಿ ಸಾಕ್ತಾ ಇರೋದು ಅಥವಾ ಮೇಯಿಸ್ತೀರಾ ಜಮೀನಲ್ಲಿ? ಸರ್, ಅದು ಮೇಯಿಸಿದ್ರು ಅದು ಆರೋಗ್ಯವಾಗಿ ಇರುತ್ತೆ, ಮನೆಯಲ್ಲೇನು ಸಾಕ್ಬೋದು ಸರ್, ಎರಡ್ ರೀತಿನೂ ಮಾಡ್ಬೋದು ಸರ್. ಈಗ ಗಬ್ಬ ಇರುತ್ತಲ್ಲ ಹಸುಗಳು ಸರ್, ಅವು ಚೆನ್ನಾಗಿ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಮೇಯಿಸ್ಕೊಂಡ್ ಬರ್ಬೋದು. ಆಮೇಲೆ ಮನೇಲೇನೆ ಬೇಕಿದ್ರೆ ನಾವು ಈಗ ಒಂದು ಫಂಕ್ಷನ್ ಬರುತ್ತೆ ಅಟೆಂಡ್ ಮಾಡ್ಬೇಕಾಗುತ್ತೆ, ಈಗ ಡೈಲಿ ನಾವು ಹೊರಗಡೆ ಹೋಗಿ ಮೇಯಿಸಕ್ ಆಗಲ್ಲ ಅಂತ ಟೈಮಲ್ಲಿ ಮನೇಲೇನೆ ಅವಕ್ಕೆ ಚಾಫ್ ಕಟರ್ ಅಲ್ಲಿ ಹುಲ್ಲು ಕಟ್ ಮಾಡ್ಬಿಟ್ಟು ಅದು ಅದು ತಿನ್ನಕ್ಕೆ ಫುಲ್ ಸ್ಟೋರ್ ಮಾಡ್ಬಿಟ್ರೆ ತಿನ್ನೋ ಜಾಗದಲ್ಲಿ ಹಾಕಿದ್ರೆ ಗೊಂತಿಗೆ ಫುಲ್ ಹಾಕ್ಬಿಡ್ತೀವಿ ಸರ್. ಗೊಂತಿಗೆ ಸ್ಟೋರ್ ಮಾಡಿದಾಗ ಅವು ಮನೆಯಲ್ಲೇ ಇರ್ತವೆ ಸರ್. ಬೆಳಿಗ್ಗೆ ಎದ್ದ ತಕ್ಷಣ ಅವಕ್ಕೆ ನೀರು ಕುಡಿಸ್ಬಿಟ್ಟು ಆಮೇಲೆ ಹಿಂಡಿ ಇಟ್ಬಿಟ್ಟು ಬಿಟ್ರೆ ಮತ್ತೆ ಮಧ್ಯಾಹ್ನ ಒಂದ್ ಟೈಮ್ ನೀರ್ ಕುಡಿಸ್ಬಿಟ್ಟು ಅವಕ್ಕೆ ಮಧ್ಯಾಹ್ನ ಅಂದ್ರೆ ಒಂದು 3 ಗಂಟೆಗೆ ಒಂದು ಹಿಂಡಿ ಇಟ್ರೆ ಸ್ವಲ್ಪ ಹಾಲು ಹೆಚ್ಚಿಗೆ ಮಾಡುತ್ತೆ ಸರ್. ನಾವು ಬೆಳಿಗ್ಗೆ ಸಂಜೆ 2 ಟೈಮ್ ಕೊಡೋದ್ರಿಂದ ಅದು ಹಾಲು ಸ್ವಲ್ಪ ಕಡಿಮೆ ಆಗುತ್ತೆ. ಅದೇ ನಾವು ಈಗ 3 ಭಾಗದಲ್ಲಿ ಅವಕ್ಕೆ ಕೊಟ್ರೆ ಅದು ಆರೋಗ್ಯವಾಗೂ ಇರುತ್ತೆ, ಹಾಲಲ್ಲೂ ಹೆಚ್ಚಾಗುತ್ತೆ ಸರ್, ಅದು ಹಾಲಲ್ಲೂ ಬೆಳವಣಿಗೆ ಆಗುತ್ತೆ. ಈಗ ಇದ್ರ ಒಂದು ನಿರ್ವಹಣೆಗೆ ಬಂದ್ರೆ ಈಗ ಆಹಾರದ ಹೇಳಿದ್ರಿ, ಮನೆಯಲ್ಲಿ ಇನ್ನು ಮತ್ತೆ ಯಾವ್ಯಾವ ಆಹಾರ ಕೊಡ್ತೀರಿ? ಈಗ ಹಸಿ ಹುಲ್ಲು ಬಿಟ್ಟು ಮೇಲೆ ಹೊರಗಡೆ ಮೇಯಿಸ್ಕೊಂಡು ಈಗ ನಿಮ್ಮ ಕಟ್ಟೆಯಲ್ಲಿ ಅಥವಾ ಇದರಲ್ಲಿ ಮೇಯಿಸ್ಕೊಂಡು ಮತ್ತೆ ಕೈ ತಿಂಡಿ ಅಂತ ಹೇಳ್ತೀವಲ್ಲ, ಕೈ ತಿಂಡಿ ಅಂದ್ರೆ ಸರ್ ಡೈರಿಯಿಂದ ಡೈರಿ ಫೀಡ್ಸ್ ಕೊಡ್ತಾರೆ ಸರ್, ಅದು ನಮ್ಮ ಊರಿನ ಸಹಕಾರ ಸಂಘದಲ್ಲೇ ಸಿಗುತ್ತೆ, ಅಲ್ಲಿ 1,200 ರೂಪಾಯಿ ಆಗುತ್ತೆ ಸರ್. ಅದನ್ನ ಡೈಲಿ ಕಂಡೀಷನ್ ಆಗಿ ಡೈಲಿ ಬೆಳಿಗ್ಗೆ ಸಂಜೆ ಕೊಡ್ಲೇಬೇಕು ಸರ್. ಅದ್ರ ಜೊತೆ ಎಕ್ಸ್ಟ್ರಾಡಿನರಿ ನಮ್ಮ ಹಸು ಚೆನ್ನಾಗಿರ್ಬೇಕು, ಹಾಲಲ್ಲಿ ಹಾಲಿನ ಉತ್ಪಾದನೆಯಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬೇಕು ಅಂತಂದ್ರೆ ಶೇಂಗಾ ಹಿಂಡಿ ಮತ್ತೆ ಹುಳ್ಳಿ ಹಿಂಡಿ ಮತ್ತೆ ಅವರೆ ಹಿಂಡಿ ಹತ್ತಿ ಹಿಂಡಿ ಇದನ್ನ ಕೊಟ್ರೆ ಹಸು ತುಂಬಾ ಚೆನ್ನಾಗಿ ಹಾಲಿನ ಉತ್ಪಾದನೆಯಲ್ಲಿ ಬೆಳವಣಿಗೆ ಆಗುತ್ತೆ ಸರ್. ಫ್ಯಾಟಿನ ಅಂಶ ತುಂಬಾ ಜಾಸ್ತಿ ಆಗುತ್ತೆ ಸರ್. ಈಗ ನಾವು ಡೈರಿಗೆ ಈಗ ರೈತ ಹಾಲನ್ನ ತಗೊಂಡಿ ಹೋದ್ರೆ ಡೈರಿನೇ ಮೇನು, ಅಕ್ಕಪಕ್ಕದಲ್ಲಿ ತಗೊಳ್ತಾರೆ ಆದ್ರೆ ಡೈಲಿ ಅಂತೂ ತಗೊಳಕ್ ಆಗಲ್ಲ. ಹಾಗಾಗಿ ನಾವು ಡೈರಿಗೆನೆ ಬೆಳಿಗ್ಗೆ ಸಂಜೆ ಹೋಗಿ ಹಾಕ್ ಬರ್ತೀವಿ. ಅವಾಗ ಅಲ್ಲಿ ಫಸ್ಟ್ ಆಫ್ ಆಲ್ ನೋಡೋದೆ ಅವರು ಫ್ಯಾಟ್ ಮತ್ತೆ ಡಿಗ್ರಿ, ಅದನ್ನ ನೋಡ್ಕೊಂಡ್ಬಿಟ್ಟು ರೇಟ್ ನಿರ್ಧಾರ ಮಾಡ್ತಾರೆ. ಡೈಲಿ ಚೇಂಜಸ್ ಆಗ್ತಿರುತ್ತೆ ಸರ್ ಹಸೂಲಿ, ಅದ್ರ ಅಂಶದಲ್ಲಿ ಅವ್ರು ಬೆಳಿಗ್ಗೆ ಸಂಜೆ ನಾವು ಹಾಲ್ ಕರೆದಿರ್ತೀವಿ, ನೀರಿನ ಅಂಶ ಜಾಸ್ತಿ ಕುಡ್ದಾಗ ಸ್ವಲ್ಪ ಡಿಗ್ರಿ ಕಡಿಮೆ ಆಗುತ್ತೆ, ಇಲ್ಲ ಫ್ಯಾಟ್ ಕಡಿಮೆ ಆಗುತ್ತೆ. ಅದು ನೀರು ಸಹ ನೀಟಾಗಿ ಕುಡ್ದಿ ಹುಲ್ಲು ಒಂದು ಹಸುಗೆ ಒಣ ಹುಲ್ಲು ಎಷ್ಟು ಅಗತ್ಯ ಇದೆಯೋ ಹಸಿ ಹುಲ್ಲು ಅಷ್ಟೇ ಅಗತ್ಯ ಇದೆ ಸರ್. ಅವಾಗ ಸಮ ಪ್ರಮಾಣದಲ್ಲಿ ಇರಬೇಕು ಸರ್. ಈಗ ಹಸಿ ಹುಲ್ಲು ಜಾಸ್ತಿ ಆದ್ರೆ ಅಲ್ಲಿ ಫ್ಯಾಟ್ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ, ಅದೇ ಒಣ ಹುಲ್ಲು ಇದರ ಜೊತೆ ಹಸಿ ಹುಲ್ಲು ಸಹ ಕೊಟ್ರೆ ಅದು ಸ್ವಲ್ಪ ಹಸುಗೆ ಹಾಲಿನ ಉತ್ಪಾದನೆಯಲ್ಲಿ ಫ್ಯಾಟ್ ಅಂಶ ಸ್ವಲ್ಪ ಜಾಸ್ತಿ ದೊರೆಯುತ್ತೆ ಸರ್. ಈ ರೋಗ ರುಜಿನಗಳಿಗೆ ಮನೆ ಮದ್ದಾಗಿ ಏನು ಉಪಯೋಗಿಸ್ತೀರಿ? ಮನೆ ಮದ್ದಾಗಿ ಸರ್ ಕೆಚ್ಚಲು ಬಾವು ಬಂತು ಅಂತಂದ್ರೆ ಸರ್ ಮನೆಯಲ್ಲೇ ಲೋಳ್ಸರ, ಸುಣ್ಣ, ಅರಿಶಿಣ ಮತ್ತೆ ಬೆಲ್ಲ ಇದು 3 ಸಹ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಬಿಟ್ಟು ಅದಕ್ಕೆ ಲೇಪ ಹಚ್ಚೋದ್ರಿಂದ ಸರ್ ಕೆಚ್ಚಲು ಬಾವು ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ನಂತರ ನೀವು ಪಶುವೈದ್ಯಾಧಿಕಾರಿಗಳನ್ನ ಸಂಪರ್ಕ ಮಾಡ್ತೀವಿ ಸರ್. ಅದ್ರಲ್ಲಿ ಪ್ರಥಮ ಉಪಚಾರ ಮನೆಯಲ್ಲಿ ಮನೆಯಲ್ಲಿ ಮಾಡ್ತೀವಿ ಸರ್. ಅದಕ್ಕೆ ಕಡಿಮೆ ಆಗಿಲ್ಲ ಅಂತ ಅಂದಾಗ ವೈದ್ಯರಿಗೆ ಫೋನ್ ಮಾಡಿ ಕರೆಸ್ಕೊಳ್ತೀವಿ ಸರ್. ಇದು ಈಗ ನೀರಿನ ಒಂದು ನಿರ್ವಹಣೆಗೆ ಬಂದ್ರೆ ನೀರು ಎಷ್ಟು ಸಮಯದಲ್ಲಿ ಕೊಡ್ತೀರಾ, ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡ್ತೀರಾ ಮೇಡಮ್? ಸರ್ ಅಂದಾಜು ಮೂರು ಟೈಮ್ ಕೊಡ್ತೀವಿ ಸರ್, ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಮತ್ತೆ ರಾತ್ರಿ ಸರ್. ಈಗ ಮಧ್ಯಾಹ್ನ ಕುಡಿದ್ಮೇಲೆ ಅದು ಸಂಜೆ ಕುಡಿಯೋದಿಲ್ಲ. ಕುಡಿಯೋದಿಲ್ಲ ಯಾವ ಹಸು ಮಧ್ಯಾಹ್ನ ಕುಡ್ದಿರಲ್ಲ ಆ ಹಸುಗಳಿಗೆ ನಾವು ಸಂಜೆ ಮತ್ತೆ ಕುಡಿಸ್ತೀವಿ. ಮತ್ತೆ ರಾತ್ರಿ ನಾವು ಮಲಗಬೇಕಾರೆ ನಮ್ಮ ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ರಾತ್ರಿ ಅವುಗಳಿಗೂ ಸಗಣಿ ಎಲ್ಲ ತೆಗೆದ್ಬಿಟ್ಟು ಹಸುಗಳಿಗೆ ಮತ್ತೆ ಮೇವ್ ಹಾಕಿ ಮತ್ತೆ ಅವಕ್ಕೆ ನೀರ್ ಕುಡಿಸ್ಬಿಟ್ಟು ಮಲಗ್ತೀವಿ ಸರ್ ಡೈಲಿ. ಚಳಿಗಾಲದಲ್ಲಿ ನಾವು ಹೇಳ್ತೀವಿ ಈಗ ನಮ್ಗೆ ಹೆಂಗೆ ಜಾಸ್ತಿ ಹಸುವೆ ಆಗ್ತದೆ ಬೆಳಿಗ್ಗೆ ಬೇಗ, ಹಾಗೆ ರಾಸುಗಳಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ನೀವು ಮತ್ತೆ ಹೆಚ್ಚಿನದಾಗಿ ಏನಾದರೂ ಆಹಾರ ಪದಾರ್ಥ ಕೊಡ್ತೀರಾ? ಏನು ಇಲ್ಲ ಸರ್, ಅದು ನೆಕ್ಕು ಬಿಲ್ಲೆ ಅಂತ ಅಂದ್ಬಿಟ್ಟು ಒಂದು ಕೊಡ್ತೀವಿ ಸರ್. ಅದು ನೆಕ್ಕು ಬಿಲ್ಲೆ ಕೊಡೋದ್ರಿಂದ ಹಸುಗಳಿಗೆ ಅದು ಹುಲ್ಲು ಸ್ವಲ್ಪ ಮೇವು ಜಾಸ್ತಿ ತಿನ್ನುತ್ತೆ ತಿನ್ನುತ್ತೆ ಹೌದು. ಈ ಒಂದು ಅಂದ್ರೆ ತನ್ನ ಒಂದು ದೇಹದ ಶಾಖ ಕಾಪಾಡಿಕೊಳ್ಳಕ್ಕೆ ನಾವು ಮನುಷ್ಯರು ಹೇಗೆ ಜಾಸ್ತಿ ಆಹಾರ ಸೇವನೆ ಮಾಡ್ತೀವೋ ಅದೇ ರೀತಿ ಹಸುಗಳಿಗೂ ನೀಟಾಗಿ ಗಾಳಿ ಆಡ್ಬೇಕು ಸರ್. ಸ್ವಚ್ಛತೆ ತುಂಬಾ ಇಂಪಾರ್ಟೆಂಟ್. ಸ್ವಚ್ಛತೆ ಇಲ್ಲ ಅಂತಂದ್ರೆ ಹಸುಗೆ ಅದರಲ್ಲೇನೆ ಆರೋಗ್ಯ ಕೆಡುತ್ತೆ ಸರ್. ದೇಹ ಕಾಯಿಲು ಬಾಯಿ ಜ್ವರ ಬರುತ್ತೆ, ಆಮೇಲೆ ಅದಕ್ಕೂ ಸ್ವಲ್ಪ ಬೇದಿ ಆಗುತ್ತೆ. ಒಳ್ಳೆಯ ಮುಗ್ಗಿರೋ ಅಂತ ಮೇವ್ ಕೊಡಬಾರ್ದು. ಮುಗ್ಗಿರೋ ಅಂತ ಮೇವ್ ಕೊಟ್ರೆ ಅದ್ರಲ್ಲೇ ಒಂಥರ ಕ್ರಿಮಿಕೀಟದಿಂದ ಆರೋಗ್ಯ ಕೆಡುತ್ತೆ ಅದಕ್ಕೆ ಹಸುಗೆ. ಅದಕ್ಕೂ ನಾವು ಸ್ವಚ್ಛಾಗಿರೋ ಹುಲ್ಲು ಕೊಡಬೇಕು, ಸ್ವಚ್ಛವಾಗಿರೋ ಜಾಗದಲ್ಲಿ ಅದಕ್ಕೆ ಕಟ್ ಹಾಕ್ಬೇಕು. ಆಮೇಲೆ ಬೆಳಿಗ್ಗೆಯಿಂದ ಮಧ್ಯಾಹ್ನದ ಗಂಟ ಮೇವು ಮೇಯ್ತಾ ಇದ್ರೆ ಬಿಸಿಲಲ್ಲಿ ಏನೂ ಆಗಲ್ಲ ಸರ್. ಈಗ ಮೇಯ್ಸ ಕರ್ಕೊಂಡೋಗಿರ್ತೀವಿ ಬೆಳಿಗ್ಗೆಯಿಂದ ಸಂಜೆ ಗಂಟನು ಬಿಸಿಲಲ್ಲೇ ಇರುತ್ತೆ ಅದು, ಆದ್ರೆ ಅವಾಗ ಕೆಡೋದಿಲ್ಲ ಸರ್. ಅದೇ ಒಂದು ಜಾಗದಲ್ಲಿ ನಾವು ಕಟ್ ಹಾಕಿದಾಗ ಅದು ಬಿಸಿಲಲ್ಲಿ ಬಿಟ್ಟಾಗ ಅದಕ್ಕೆ ಆರೋಗ್ಯ ಕೆಡುತ್ತೆ ಸರ್. ಅದು ನಾವು ಮುಖ್ಯವಾಗಿ ನಾವು ಅದಕ್ಕೆ ನೋಡ್ಕೊಳ್ಬೇಕಾಗಿರೋ ವಿಧಾನ ಸರ್. ನಾವು ಅದಕ್ಕೆ ನಾವ್ ಹೆಂಗೆ ಮಕ್ಕಳಿಗೆ ಹೆಂಗೆ ನೋಡ್ಕೊಳ್ತೀವಿ ಅದೇ ತರ ಹಸುಗಳನ್ನು ನಾವು ನೋಡ್ಕೊಂಡ್ರೆ ಸರ್ ಅದಕ್ಕೆ ಯಾವ ಕಾಯಿಲೆನೂ ಬರಲ್ಲ ಸರ್. ಈಗ ಚಳಿಗಾಲದಲ್ಲಿ ಈಗ ಪ್ರಸ್ತುತ ನವೆಂಬರ್ ತಿಂಗಳಿಂದ ಜನವರಿ ಫೆಬ್ರವರಿ ಮಾರ್ಚ್ ವರೆಗೂ ಸ್ವಲ್ಪ ಕೊರೆಯುವ ಚಳಿ ಇರ್ತದೆ. ಅದರಲ್ಲಿ ಮುಖ್ಯವಾಗಿ ಈಗ ಮಲೆನಾಡಿಗೆ ಬಂದ್ರೆ ಶಿವಮೊಗ್ಗ ಚಿಕ್ಕಮಗಳೂರು ದಾವಣಗೆರೆ ಶೃಂಗೇರಿ ಈ ಕಡೆ ಈ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಅನಿಸ್ತದೆ. ಸೊ ಈ ಒಂದು ರಾತ್ರಿಯ ಒಂದು ಸಮಯದಲ್ಲಿ ಇವುಗಳ ಒಂದು ಆರೈಕೆಗೆ ಏನಾದ್ರೂ ಯಾವ ರೀತಿಯಿಂದ ನೀವು ಮನೆ ಸೊಳ್ಳೆ ಕಟ ಜಾಸ್ತಿ ಸರ್. ಹೌದು, ಹಾಗಾಗಿ ಹಸುಗಳಿಗೆ ಯಾವಾಗ ಸೊಳ್ಳೆ ಕಚ್ಚುತ್ತೆ ಅದ್ರ ಆರೋಗ್ಯ ಕೆಡುತ್ತೆ ಸರ್. ಹಾಗಾಗಿ ನಾವು ಸಂಜೆ ಹೊತ್ತು ಹೊಗೆ ಹಾಕ್ತಿವಿ ಸರ್. ಇಲ್ಲ ಅಂತ ಅಂದ್ರೆ ಹೊಗೆ ಹಾಕಕ್ ಆಗಿಲ್ಲ ಅಂದ್ರೆ ಅದಕ್ಕೂ ಕೆಮ್ಮುತ್ತೆ ಸರ್. ಹೊಗೆ ಜಾಸ್ತಿ ಆದ್ರೆ ಅವಾಗ ಸೊಳ್ಳೆ ಬತ್ತಿಗಳು ಹಚ್ಚಿಡ್ತೀವಿ ಸರ್. ಕೊಟ್ಟಿಗೆಯಲ್ಲಿ ಕಿಟಕಿಗಳಿರುತ್ತೆ ಗಾಳಿ ಆಡೋದಕ್ಕೆ, ಆದ್ರೆ ಸಂಜೆ ಹೊತ್ತು ಕೊಟ್ಟಿಗೆಯಲ್ಲಿ ಡೋರ್ ಇದ್ದೇ ಇರುತ್ತೆ. ಡೋರ್ ಮುಚ್ಚಿ ಅವಕ್ಕೆ ಸ್ವಲ್ಪ ಬೆಚ್ಚಿಗೆನ ವಾತಾವರಣ ಮಾಡಿದ್ರೆ ಅವಾಗವೇ ಆರೋಗ್ಯವಾಗಿರ್ತವೆ ಸರ್ ಹಸುಗಳು. ಈಗ ಹೇಳ್ತಾರೆ ವೈಜ್ಞಾನಿಕವಾಗಿ ಅದ್ರ ಕೆಳಗಡೆ ಮ್ಯಾಟ್ ಅಂತ ಹೇಳ್ತಾರೆ. ಹೌದು ಸರ್, ನಮ್ಮನೆಯಲ್ಲಿ ಮ್ಯಾಟ್ ಅಳವಡಿಕೆ ಮಾಡಿದೀವಿ ಸರ್. ಹಸುಗಳಿಗೋಸ್ಕರ ಮ್ಯಾಟ್ಗಳನ್ನ ಅಳವಡಿಕೆ ಮಾಡಿದೀವಿ, ಅದನ್ನ ಸ್ವಚ್ಛವಾಗಿ ತೊಳಿತೀವಿ. ಆಮೇಲೆ ಸಮ ಇರಬೇಕು ಸರ್, ಜಾಗ ಸಮತಟ್ಟಾಗಿರೋ ಜಾಗ ಇರಬೇಕು ಸರ್. ಉಬ್ಬು ತಗ್ಗು ಇರಬಾರ್ದು, ಆರೋಗ್ಯ ಕೆಡುತ್ತೆ ಸರ್ ಹಸುಗೆ. ಆಮೇಲೆ ತುಂಬಾ ಇಳಿಜಾರು ಮಾಡಿದ್ರೆ ಸ್ಲಿಪ್ ಆಗ್ಬಿಟ್ಟು ಹಸು ಕಾಲ್ ಮುರಿದೋಗಿದೆ ಸರ್. ನಮ್ದೇ ಒಂದು ಹಸು, ಅವಾಗಿಂದ ನಾವು ಮ್ಯಾಟ್ ಅಳವಡಿಕೆ ಮಾಡಿದ್ವಿ ಸರ್. ಅದಕ್ಕಿಂತ ಮುಂಚೆ ನಾವು ಮ್ಯಾಟ್ಗಳು ಹಾಕಿರ್ಲಿಲ್ಲ ಸರ್. ಫಸ್ಟ್ ಅನುಭವ ಆದ್ಮೇಲೆ ನಾವು ಮ್ಯಾಟ್ಗಳು ಅಳವಡಿಕೆ ಮಾಡ್ಕೊಂಡ್ವಿ. ಮ್ಯಾಟ್ಗಳು ಅಳವಡಿಕೆ ಮಾಡಿದಾಗಿಂದ ಹಸುಗೆ ಒಂಥರ ಪರ್ಫೆಕ್ಟ್ ಆಗಿ ಇರುತ್ತೆ ಹಸು. ಈಗ ಈ ನೀರಿನ ನಿರ್ವಹಣೆ ಆಯ್ತು, ಇದರ ಒಂದು ಚಳಿಗಾಲ ಒಂದು ಸಮಯದಲ್ಲಿ ಅಂತ ಆಯ್ತು. ಜೊತೆಗೆ ಈಗ ನೀವು ಮಾರುಕಟ್ಟೆಗೆ ಅಂತ ಹೇಳಿದ್ರೆ ನೀವು ಡೈರಿಗೆ ಹಾಕ್ತೇ ಅಂತ ಹೇಳಿದ್ರೆ ಯಾಕೆ ಇನ್ನು ಅಂದ್ರೆ ಈ ಹಾಲಿನ ಬೇಡಿಕೆ ಅಂತೂ ಇದ್ದೇ ಇರುತ್ತೆ ನಮ್ಗೆ. ದಿನಸಿ ಯಾವ ರೀತಿನ ಪ್ರತಿ ದಿವಸನು ಬೇಕನೋ ಹಾಗೇನೆ ಇದು ಕೂಡ ಹಾಲು ಕೂಡ ಬೆಳಿಗ್ಗೆ ಸಂಜೆ ನೆಂಟರಿಷ್ಟು ಬಂದಾಗ ಏನೋ ಎಲ್ಲಾ ಕಾರ್ಯಕ್ರಮಗಳಿಗೂ ಬೇಕಾಯ್ತದೆ ದೇವಸ್ಥಾನಕ್ಕಾಗ್ಲಿ. ಸೊ ಯಾಕೆ ನೀವು ಸ್ವಂತ ನೀವೇ ಮಾರಾಟ ಮಾಡುವ ಒಂದು ವ್ಯವಸ್ಥೆ ಮಾಡ್ಕೋಬಹುದಾಗಿತ್ತಲ್ಲ? ಹೌದು ಸರ್, ಅದು ಅದು ಯೋಚನೆ ಏನಾದ್ರೂ ಇದೆಯಾ? ಆತರ ಯೋಚನೆ ಇದೆ ಸರ್, ಆದ್ರೆ ಈಗ ಸದ್ಯಕ್ಕೆ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ಸ್ವಲ್ಪ ಮುಂದೂಡಿದೀವಿ ಸರ್. ಅದಿದೆ ಸರ್ ಪ್ಲಾನ್, ಬಟ್ ಈಗ ನಮ್ಮ ಮನೆ ಹತ್ರ ಇದೆ ಸರ್ ಡೈರಿ, ಹಾಗಾಗಿ ಹೋಗ್ಬಿಟ್ಟು ಹಾಕ್ಬಿಡ್ಬೋದಲ್ಲ ಏನಾಗಲ್ಲ, ಮಕ್ಕಳು ಓದ್ತಿದ್ದಾರೆ ಅನ್ನೋದು ಸ್ವಲ್ಪ ಅನಾನುಕೂಲತೆ ಇರೋದ್ರಿಂದ ಸ್ವಲ್ಪ ಅದನ್ನ ತಡೆಗಟ್ಟಿದೀವಿ ಆ ಪ್ಲಾನ್ ಅನ್ನ. ಈಗ ಇದ್ರ ಜೊತೆಗೆ ಕುರಿ ಕೂಡ ಅಂತ ಹೇಳಿದ್ರಿ, ಇದು ಯಾವ ಒಂದು ತಳಿ ಅಂತ ಹೇಳ್ತಾ ಇದ್ರಿ? ಕುರಿ ಸಾಕಾಣಿಕೆ ಕೂಡ ಅಂದ್ರೆ ಸ್ಥಳೀಯವಾಗಿರ್ತಕ್ಕಂಥದ್ದ ಸರ್? ಸ್ಥಳೀಯ ಕುರಿ ತಳಿನೇ ಸರ್ ಸಾಕಿರೋದು. ಅದೂ ಅಷ್ಟೇ ಸರ್, ಬೆಳಿಗ್ಗೆ ಹೊತ್ತು ತಗೊಂಡೋಗ್ಬಿ ಮನೆಯಲ್ಲಿ ಹುಳ್ಳಿಗಳು ತಿನ್ನಿಸ್ಬೇಕು, ಸ್ವಲ್ಪ ಹಿಂಡಿ ತಿನ್ನಿಸ್ಬೇಕು, ಅವಾಗ ಅವು ಚೆನ್ನಾಗಾಗ್ತವೆ. ಹೊರಗಡೆ ಮೇಲಿಕ್ಕೆ ಕರ್ಕೊಂಡೋಗ್ಬಿಟ್ಟು ಬೆಳಿಗ್ಗೆಯಿಂದ ಸಂಜೆ ಗಂಟ ಮೇಯಿಸ್ಕೊಂಡು ಬಂದ್ಬಿಟ್ಟು ಮನೆಯಲ್ಲಿ ಕಟ್ಟಾಕ್ಬಿಟ್ಟು ಅದಕ್ಕೂ ಸ್ವಲ್ಪ ಹೊಗೆ ಹಾಕಿದ್ರೆ ಸರ್ ಸೊಳ್ಳೆಗಳು ಕಚ್ಚೋದಿಲ್ಲ. ಆಮೇಲೆ ಅದಕ್ಕೂ ಎಲ್ಲವಕ್ಕೂ ವಾಶ್ ಮಾಡಿದ್ರೆ ನೀಟಾಗಿ ಅವಕ್ಕೂ ಕಾಯಿಲೆ ಬೀಳೋದಿಲ್ಲ ಸರ್. ನಾವ್ ಎಷ್ಟು ಸ್ವಚ್ಛತೆಯಿಂದ ನೋಡ್ಕೊಳ್ತೀವಿ ಈ ಕುರಿ ಆಗ್ಲಿ ಹಸು ಆಗ್ಲಿ ಸರ್, ಅವಾಗ ಅವುಗಳಿಂದ ನಮಗೆ ಲಾಭ. ಈಗ ಅದು ಚೆನ್ನಾಗಿದ್ರೆ ಅದೇನೋ ಕುರಿ ಕೊಬ್ಬಿದ್ರೆ ಇವನಿಗೆ ಲಾಭ ಅಂತ ಹೇಳ್ತಾರ, ಕುರುಬನಿಗೆ ಲಾಭ ಅಂತ ಹೇಳ್ತಾರೆ. ಹಾಗೆ ಅದು ಆರೋಗ್ಯ ಕಾಪಾಡ್ಕೋಬೇಕು ಅಂತಂದ್ರೆ ನಾವು ಅದನ್ನ ನಾವ್ ಹೇಗ್ ಸಾಕ್ತಿವಿ, ನಾವ್ ಅದ್ರ ಪಾಲನೆ ಪೋಷಣೆ ಹೇಗ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಸರ್. ಒಟ್ಟಾರೆಯಾಗಿ ನೀವು ಈಗ ಮನೆ ಕೆಲಸದ ಜೊತೆಗೆ ಇದು ಹೇಗೆ ನಿಭಾಯಿಸ್ತಾ ಇದ್ದೀರಾ ಸರ್? ಅದು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗೋದು ಸರ್, ಮನೆಯಲ್ಲಿ ಸಣ್ಣ ಮಗು ಇರ್ತಿತ್ತು, ಈಗ ಸ್ವಲ್ಪ ದೊಡ್ಡವರಾಗಿದಾರಲ್ಲ ಸರ್, ಹಾಗಾಗಿ ನಮ್ಮ ಅತ್ತೆಯವರಿಂದ ನಾವು ಕಲ್ತಿದ್ದು ಸರ್. ಹಂಗಾಗಿ ನಮ್ಮ ಅತ್ತೆಯವರು ಜೊತೆಲಿ ಇರ್ಬೇಕಾದ್ರೆ ಅವ್ರು ಸಹಾಯ ಮಾಡ್ತಿದ್ರು, ಅವ್ರು ಸ್ವಲ್ಪ ಊರಿಗೆ ಏನಾರ ಹೊರಗಡೆ ಹೋದಾಗ ನಾವು ಮಾಡ್ಕೊಳ್ತಾ ಇದ್ದಿ, ಅದಂಗೆ ಅಭ್ಯಾಸ ಆಗಿದೆ ಸರ್. ಈಗ ಅವ್ರು ಇಲ್ಲ ಅಂದ್ರು ಫಸ್ಟ್ ಹಸು ಕರು ಹಾಕಿದಾಗ ಅದ್ರ ಬಗ್ಗೆ ನಮಗೆ ಅಷ್ಟು ಗೊತ್ತಿರ್ತಿರ್ಲಿಲ್ಲ. ಈಗ ಹಸು ಅವ್ರಿಲ್ಲ ಅಂದ್ರು ಹಸು ಕರು ಹಾಕಿದ್ರೆ ಅದ್ ಹೇಗ್ ಮೇಂಟೈನ್ ಮಾಡ್ಬೇಕು ಎಲ್ಲ ಕಲ್ತ್ಕೊಂಡಿದೀವಿ ಸರ್. ಆಗ ತಾನೇ ಹಸು ಕರು ಹಾಕ್ದಾಗ ಕರುನ ಯಾವ ತರ ನಾವು ನೋಡ್ಕೋಬೇಕು, ಆ ಹಸುನ ಯಾವ ರೀತಿ ನೋಡ್ಕೋಬೇಕು, ಆ ಹಸು ಕರು ಹಾಕ್ದಾಗ ಅದಕ್ಕೆ ಬೆಲ್ಲದ ನೀರ್ ಫಸ್ಟ್ ಕುಡಿಸ್ಬೇಕು, ಆ ಕರುನ ಒಂದ್ ಚೀಲದ ಮೇಲೆ ಮಲಗಿಸ್ಬೇಕು, ಅದಕ್ಕೆ ತಕ್ಷಣ ಮೇವು ತಿನ್ನಿಸ್ಬೇಕು, ಆ ತರದೆಲ್ಲಾನು ನೀವು ನಿಮ್ಮ ಅತ್ತೆಯಿಂದ ನೀವು ಕಲ್ತ್ಕೊಂಡಿದ್ದೀರಾ. ಈ ಜೊತೆಗೆ ಈಗ ಅತ್ತೆ ಅಂದ್ರೆ ಈಗ ವಯಸ್ಸಾಗಿದೆ, ಅವರ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಕಾಣಿಸ್ಕೊಂಡಿದೆ, ಈಗಲೂ ನಿಮ್ ಜೊತೆಗೆನೆ ಅವರು ಇದ್ ಮಾಡ್ತಾರೆ ಸರ್? ಮಾಡ್ತಾರೆ, ಸ್ವಲ್ಪ ಕಾಲ್ ನೋವು ಬಂದಿದೆ ಸರ್. ಕಲ್ತಿರೋದ್ ನಮ್ಮ ಅತ್ತೆಯಿಂದಾನೆ ಸರ್, ನಮ್ಮಂತವ್ರ ಮನೆಯಲ್ಲಿ ಅಂದ್ರೆ ನಾವೇನು ಮಾಡಿರ್ಲಿಲ್ಲ ಸರ್. ಓಕೆ, ಒಬ್ಬಳೇ ಮಗ್ಳು ಅಂತ ಸ್ವಲ್ಪ ಮುದ್ದಾಗಿ ಒಂದಿನಾನು ಸಗಣಿ ಬಾಚಿಸ್ಲಿಲ್ಲ ಆತರ, ಆದ್ರೆ ಇಲ್ಲಿ ಬಂದ್ಮೇಲೆ ನಾವು ಕಲ್ತ್ಕೊಂಡು ಎಲ್ಲ ಮಾಡ್ಬೇಕು. ಬಟ್ ಅದರಿಂದ ನೀವು ಆರೋಗ್ಯಕರವಾಗಿ ಇರ್ಬೋದು ಅಂತ ಹೇಳ್ತೀರಾ? ಆರೋಗ್ಯಕರವಾಗಿರ್ಬೋದು, ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಮನೆಯಲ್ಲಿ ಇದ್ರೆ ಆ ಮನೆ ಆರೋಗ್ಯವಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಗೋಮಂತ್ರ ಕೊಡುತ್ತೆ, ಆಮೇಲೆ ಹಾಲ್ ಕೊಡುತ್ತೆ, ಹಾಲಿಂದ ಮೊಸರು ತುಪ್ಪ ಮಜ್ಜಿಗೆ ಎಲ್ಲಾ ಮಾಡ್ಕೋಬಹುದು ಮನೆಗೆ. ಹಾಗಾಗಿ ಒಂದ್ ಹಸುಗ್ ಒಂದ್ ಮನೇಲಿ ಒಂದ್ ಹಸು ಇರ್ಲೇಬೇಕು ಅಂತ ಹೇಳ್ತೀರಾ? ಹೌದು ಸರ್. ಮತ್ತೆ ಈಗ ನಮ್ಮ ಗೃಹಿಣಿಯರಿಗೆ ಏನ್ ಹೇಳ್ತೀರಾ? ಮನೆಯಲ್ಲಿ ಕುಳಿತ್ಕೊಂಡ್ಬಿಟ್ಟು ಈ ಸೀರಿಯಲ್ ನೋಡ್ತಕ್ಕಂಥದ್ದು ಅಥವಾ ಟಿವಿ ನೋಡ್ತಕ್ಕಂತ ಒಂದು ಅಭ್ಯಾಸ ಬೆಳೆಸ್ಕೊಂಡಿರ್ತಾರೆ, ಅದು ಅವ್ರ ಕೆಲಸ ಮಾಡ್ತಾರೆ, ಸೀರಿಯಲ್ ಮಾಡೋದು ಅವ್ರ ಕೆಲಸ ಆಯ್ತು. ಈಗ ನಾವು ಗೃಹಿಣಿನೇ ಸರ್, ನಾವು ಕೆಲಸ ಮಾಡ್ತೀವಿ ಆದ್ರೆ ನಾವು ಸೀರಿಯಲ್ ನೋಡ್ತೀವಿ, ಅದ್ರ ಜೊತೆಗೆ ಹಾಗೆ ಪಶು ಸಾಕೋದನ್ನ ಮಾಡಿದ್ರೆ ಎಲ್ಲರಿಗೂ ಲಾಭ ಇದೆ ಸರ್. ಉಪಕಸವಾಗಿ ತಗೋಬೇಕಂತ ಹೇಳ್ತೀರಾ? ಪಶು ಇಲ್ಲ ಅಂತಂದ್ರೆ ಕೋಳಿನೋ ಕುರಿನೋ ಮಾಡಿದ್ರೆ ಇರ್ಲಿ, ಅದು ನೋಡೋದು ಬೇಡ ಅಂತ ಹೇಳೋದಿಲ್ಲ, ಅದು ಮನೋರಂಜನೆಗೋಸ್ಕರನೇ ಇರೋದು, ಮನೋರಂಜನೆ ಕೂಡ ನಾವು ಬೇಡ ಅಂತ ಹೇಳ್ತಾ ಇಲ್ಲ, ಅದ್ರ ಜೊತೆಗೆ ಇದು ಇರ್ಲಿ ಅಂತ ಹೇಳ್ತೀರಿ. ಧನ್ಯವಾದ ಮೇಡಮ್. ಇದುವರೆಗೆ ತಾವು ತಮ್ಮ ಒಂದು ಹೈನುಗಾರಿಕೆಯ ಒಂದು ಅನುಭವವನ್ನ ನಮ್ಮ ರೈತ ಮಹಿಳೆಯರಿಗೆ, ವಿಶೇಷವಾಗಿ ಈಗ ಯುವತಿಯರಿಗೆ, ಯುವಕರಿಗೆ, ರೈತ ಬಾಂಧವರಿಗೆ, ಕೇಳುಗರಿಗೆ ನೀವು ನಮ್ಮ ಭದ್ರಾವತಿ ಆಕಾಶವಾಣಿಯಿಂದ ಮಾಹಿತಿ ತಿಳಿಸ್ಕೊಟ್ಟಿದ್ದೀರ. ಇನ್ನೊಮ್ಮೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದ, ನಮಸ್ಕಾರ ಮೇಡಮ್. ಧನ್ಯವಾದಗಳು ಸರ್. ರೈತ ಬಾಂಧವರೇ, ಇದುವರೆಗೂ ರಾಸುಗಳ ನಿರ್ವಹಣೆ ಈ ಕುರಿತು ಭದ್ರಾವತಿ ತಾಲೂಕು ದೇವರ ನರಸೀಪುರ ಗ್ರಾಮದ ಪ್ರಗತಿಪರ ರೈತ ಮಹಿಳೆಯರಾದ ರಾಧಿಕಾ ಸಾಳಂಕೆ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಕಡೂರು ತಾಲೂಕು ನಾಗಗೊಂಡನಹಳ್ಳಿಯ ಮಲ್ಲಮ್ಮ ಮತ್ತು ತಂಡದವರಿಂದ ತೊಟ್ಟಿಲ ಪದ. ಸ್ವಾಮಿಯ ಕೋಟೆ ಚಲವ ರಾಯಣ, ಮೇಲೆ ಸ್ವಾಮಿಯ ಶ್ರೀ ಚನ್ನ ಕೇಶವನ ಬೇಲೂರು ಶ್ರೀ ಚನ್ನ ಕೇಶವನ ರಾಮಜಿ ನಂಬೋ ಏಡಿಗೋ ನಂಬಾಯಿ ಕೋಟ ಕಲ್ಲಮ್ಮನೆ ತಾಯಿ ನಂಬೋಡಿ ಕೋಟ ಕಲ್ಲಮ್ಮನೆ ತಾಯಿ ರಾಮಟ ನಂಬಾಯಿ ಕೋಟ ಕಲ್ಲಮ್ಮನೆ ತಾಯಿ ರೆ ತಾಯಿಗಳ ನ್ಯಾನೋ ದೇವು ಕಲ್ಲಮ್ಮನೆ ಪಲ್ಲೆ ತಾಯಿಗಳ ನ್ಯಾನೋ ದೇವು ಕಲ್ಲಮ್ಮನೆ ತಾಯಿ ತಾಯಿಗಳ ನ್ಯಾನೋ ದೇವು ಕಲ್ಲಮ್ಮನೆ ತಾಯಿ ತಾಯಿಗಳ ನ್ಯಾನೋ ದೇವು ಕಲ್ಲಮ್ಮನೆ ತಾಯಿ ರೊಡೆಗೆ ಶರಣ ಮಾಡ ಇದುವರೆಗೂ ಕಡೂರು ತಾಲೂಕು ನಾಗಗೊಂಡನಹಳ್ಳಿಯ ಮಲ್ಲಮ್ಮ ಮತ್ತು ತಂಡದವರಿಂದ ತೊಟ್ಟಿಲ ಪದ ಕೇಳಿದಿರಿ. ಭಾರತ ಸರ್ಕಾರ ನೇ ದೇಶ ಭರ ಮೇ 21ವೀ ಪಶುಧನ್ ಗಣನಾ ಆರಂಭ ಕರ್ ದಿ ಹೈ. ಸರ್ಕಾರಿ ಕರ್ಮಚಾರಿ ಆಪ್ಕೆ ಘರ್ ಭೀ ಆತೆ ಹೀ ಹೋಂಗೆ. ಸಭೀ ಪಶುಪಾಲಕ್ ಅಪ್ನೇ ಪಶುವೋ ಕಿ ಸಹೀ ಜಾನ್ಕಾರಿ ದೇ ತಾಕಿ ಸರ್ಕಾರ ಆಪ್ಕೆ ಲಿಯೆ ಬೆಹತರ್ ಯೋಜನಾಯೆ ಬನಾ ಸಕೆ. ಯಾದ್ ರಹೇ ಅಕ್ಟೋಬರ್ 2024 ಸೇ ಫರ್ವರಿ 2025 ಕಿ 21ವೀ ಪಶುಧನ್ ಗಣನಾ ಮೇ ಪೋಲ್ಟ್ರಿ ಪಾಲ್ತೂ ಪಶುವೋ ಔರ್ ಅವಾರಾ ಪಶುವೋ ಕಿ ಕುಲ 219 ನಸ್ಲೋ ಕಾ ಡೇಟಾ ಸಂಗ್ರಹ ಕಿಯಾ ಜಾ ರಹಾ ಹೈ. ಕೋಯಿ ಭೀ ಪಶು ಛೂಟ್ನೆ ನಾ ಪಾಯೆ. ಮೇರೇ ಪಶು ಮೇರಿ ಜಾನ್ಕಾರಿ ಹೋಗಿ ಸಮೃದ್ಧ ಸಂಪದಾ ಹಮಾರಿ. ಪಶುಪಾಲನ್ ಔರ್ ಡೇರಿ ವಿಭಾಗ ದ್ವಾರಾ ದೇಶ ಹಿತ್ ಮೇ ಜಾರಿ. ಕೆಳಗಡೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮವನ್ನ ಕೇಳಿ ಕಾರ್ಯಕ್ರಮದ ಕುರಿತಾದ ಕೆಲವು ಅಭಿಪ್ರಾಯಗಳನ್ನ ನಮ್ಮ ಕೇಳುಗರು ಕಳಿಸಿದ್ದಾರೆ. ಅವರ ಸಂದೇಶಗಳನ್ನ ನೋಡೋಣ. ರಾಧಿಕಾ ಅವರು ಮಾಡುತ್ತಿರುವ ಕೆಲಸ ಹಾಗೂ ಕೊಟ್ಟ ಸಂದೇಶ ತುಂಬಾ ಇಷ್ಟ ಆಯ್ತು ಸರ್ ಅಂತೇಳಿ ಮುರಳಿದಾರ ಶಿವಮೊಗ್ಗ ಅವರು ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಹಂಪಣ್ಣ ನೆಮ್ಮತಿ ಅವರು ಇಂದಿನ ಕಿಸಾನ್ ವಾಣಿಯಲ್ಲಿ ಪ್ರಗತಿಪರ ರೈತ ಮಹಿಳೆ ರಾಧಿಕಾ ಸಾಳಂಕಿ ಅವರು ಸಂದರ್ಶನ ಚೆನ್ನಾಗಿತ್ತು, ಬಹಳಷ್ಟು ಮಹಿಳೆಯರು ಯುವತಿಯರು ಯುವಕರು ಇಲ್ಲಿ ಅಲ್ಲಿ ಕೂತು ಕಾಲಹರಣ ಮಾಡ್ತಾರೆ, ರಾಧಿಕಾ ಅವರು ಹೇಳಿದಂತೆ ಹೈನುಗಾರಿಕೆ ಕುರಿ ಸಾಕಾಣಿಕೆ ಮುಂತಾದ ಕಸುಬುಗಳನ್ನು ಮಾಡುವುದರಿಂದ ಅವರ ಸಂಪಾದನೆಯ ಜೊತೆಗೆ ದೇಶದ ಪ್ರಗತಿಗೆ ಕೈ ಜೋಡಿಸಿದಂತಾಗುತ್ತದೆ ಅಂತೇಳಿ ಒಂದು ಉತ್ತಮವಾದ ಸಂದೇಶವನ್ನು ಕಳಿಸಿದ್ದಾರೆ. ರೈತ ಬಂಧುರೇ, ನಿಮ್ಮ ಸಂದೇಶಗಳು ನಮಗೆ ಈ ರೀತಿ ಬರಬೇಕು, ಆಗ ಮಾತ್ರ ನಮ್ಮ ಕಾರ್ಯಕ್ರಮಗಳು ಫಲಪ್ರದಾಯ ಆಯಿತು ಅಂತ ಅರ್ಥ. ಅಂದರೆ ಕೇಳಿದ್ದೀರಾ, ಉಪಯೋಗ ಆಗಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ನಿಮ್ಮ ಸಂದೇಶಗಳನ್ನು ಈ ರೀತಿ ಕಳಿಸಿಕೊಡಿ. ಈಗ ಇದೊಂದು ಪ್ರಕಟಣೆ. ಶಿವಮೊಗ್ಗ ಭದ್ರಾವತಿಯಲ್ಲಿ ಕನಿಷ್ಠ 21 ಸೆಂಟಿಮೀಟರ್ ಗರಿಷ್ಠ 29 ಸೆಂಟಿಮೀಟರ್ ಹವಾಮಾನ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಲ್ಕಿಯಲ್ಲಿ ಅತಿ ಹೆಚ್ಚು 26 ಸೆಂಟಿಮೀಟರ್ ಮಳೆಯಾಗಿದೆ. ಇನ್ನುಳಿದಂತೆ ಮಂಗಳೂರಿನಲ್ಲಿ 19 ಸೆಂಟಿಮೀಟರ್, ಪೆಣಂಬೂರಿನಲ್ಲಿ 18 ಸೆಂಟಿಮೀಟರ್, ಕಾರ್ಕಳ 15 ಸೆಂಟಿಮೀಟರ್, ಉಡುಪಿ 14, ಕೋಟ 13 ಸೆಂಟಿಮೀಟರ್, ಭಾಗಮಂಡಲ ಮದ್ದೂರು ಹಾಗೂ ಬೆಳ್ಳೂರಿನಲ್ಲಿ ತಲಾ 9 ಸೆಂಟಿಮೀಟರ್, ಹುಣಸೂರು ನಾಪೊಕ್ಲು ತಲಾ 6 ಸೆಂಟಿಮೀಟರ್, ಪುತ್ತೂರು ಮಾಣಿ ಸುಳ್ಯ ಸರಗೂರು ಮಂಡ್ಯದಲ್ಲಿ ತಲಾ 5 ಸೆಂಟಿಮೀಟರ್ ಮಳೆಯಾಗಿದೆ. ಪ್ರಕಟಣೆ ಕೇಳಿದಿರಿ. ಈಗ ಕಾರ್ಯಕ್ರಮದ ಕಡೆಯದಾಗಿ ಒಂದು ಪರಿಸರ ಗೀತೆ ಕೇಳೋಣ. ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ. ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ. ಹಳ್ಳಿ ರೈತರೇ ನಮ್ಮ ನಾಡ ಕಣ್ಗಳೇ, ಹಳ್ಳಿ ರೈತರೇ ನಮ್ಮ ನಾಡ ಕಣ್ಗಳೇ, ಬನ್ನಿ ಜನಗಳೇ.